ಇನಿದು ಪೂತೆ ಬೆಸಿ ಸುವಂದ ಸೋಯಾಗಿನ ಮಲ್ಲಿನ್ ಮಲಟ ಲಂಗೀಲಾ ತೆನಿ ಹಸ ಪಾಮಿನ ಈನ್ ತೆರೆ ಪಿಯ ಬಾಲಾ ರಸಯ ಹುರಾಗಿನ ನವತ್ಮಲಂಗ್ರವಟುವಾದ ಸಿ ತುಮ್ ಸುರಾಗಿನ ಬನ ಬಬರು ಬನ ಬಬರು ಬನ ಬಬರು ಬನ ಬಬರು ಸಿನಿಂದು ಪೂತ ವೆಸ್ತೆ ಸುವಂದ ಸೋಯಾಗಿನ ಮಲಿನ್ ಮಲಟ ಲಂಗೀಲಾ ಸೆನಿ ಹಸ ಪಾಮಿನ ದಿವಿನ್ ದಿವಟ ದಿವಗಾಗಿನ ಸೆನಿ ಹಸ ದೀಮದ ಹಸ ಪೇವದ ಹಿತಿನ್ ಹಿತಟ ಹಿತ ದೀಗೆನ ನೊತಲನು ಮೆನ ಪಿಯುಮಕ ಹದವದ ಸಿಯ ಪೆತಿ ಹಕುಲಾ ಮೆಲವೆನವಾ ರತು ಪಿಯುಮಕ ಹದ ಬೆಲಪೆನವಾ ಸಿಹಿನ್ ಸಿನಿಂದು ಪೊದ ವೆಸ್ತೆ ಸುವಂದ ಸೋಯಾಗೆನ ಮಲಿನ್ ಮಲಟ ಲಂಗೀಲಾ ಸೆನೆ ಹಸ ಪಾಮಿನ ಸೀನ್ ಸರಿ ಪಿಯ ಬಾಲಾ ರಸಯ ಉರಾಗೆನ ಮಲಂಗ್ರವಟುವಾದ ಸಿ ತುಮ್ ಸುರಾಗಿನ ತುಡಿನ್ ತುಡಟ ತುಡು ದೀಗೆನ ಪ್ಯಾಸೆನೆ ಹಸ ಅಮತಕ ಭೂವದ ಮಲಿನ್ ಮಲಟ ಯನವದ ಒಬ ಮಲ್ಕ ಉಲಕ್ ಅದ ತನಿ ಕೆರುವದ ಹಿತವತ ಪಿಯುಮಟ ಯಲಿ ಎನ್ನ ಪಿಯುಮೇ ಕಂದೂಲಲಿ ಪಿಸಲನ್ನ ಸಿಹಿನ್ ಸಿನಿದು ಪೊದ ವೆಸ್ತೆ ಸುವಂದ ಸೋಯಾಗಿನ ಮಲಿನ್ ಮಲಟ ಲಂಗೀಲಾ ಸೆನೆ ಹಸ ಪಾಮಿನ ಸೀನ್ ಸರಿ ಪಿಯ ಬಾಲಾ ರಸಯ ಉರಾಗಿನ ಮಲ ಮಲವಟುವಾದ ಸಿತು ಸುರಾಗಿನ ಬನ ಬಬರು ಬನ ಬಬರು ಬನ ಬಬರು ಬನ ಬಬರು ಇಂತಿನಿದು ಪುದ ವ್ಯಸ್ತೆ ಸುವಂದ ತೋಯಾಗಿನ ಮಲಿನ್ ಮಲಟ ಲಂಗೀಲಾ ಸಿರಿ ಹಸ ಪಾಮಿನ ಈ ಸರಿ ಪಿಯ ಬಾಲಾ ರಸಯ ಉರಾಗಿನ ಮಲ ಮಲವಟುವಾದ ಸಿತು ಸುರಾಗಿನ